ಕೃಷಿಕರು ಬೆಳೀತಕ್ಕಂತಹ ಕೃಷಿ ಉತ್ಪನ್ನಗಳಿಗೆ ಹೇಗೆ ಮಾರುಕಟ್ಟೆಯನ್ನ ಒದಗಿಸಬಹುದು ಹಾಗೂ ಆ ಉತ್ಪನ್ನಗಳ ಸಂಸ್ಕರಣೆಯಲ್ಲಿ ಏನೆಲ್ಲ ಪಾತ್ರವನ್ನ ವಹಿಸಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತನಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಈ ರೈತ ಸಹಕಾರ ಸಂಘಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಅನ್ನು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಹೇಗೆ ರೈತರಿಗೆ ಇವು ನೆರವಾಗ್ತವೆ? ಸರ್, ಈಗ ಮೊದಲಿಗೆ ನಾನು ಹೇಳ್ಬೇಕಂತ ಹೇಳಿದರೆ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ರೈತ ಸಹಕಾರ ಸಂಸ್ಥೆಗಳು ಈಗಾಗಲೇ ನಮ್ಮಲ್ಲಿ ಒಂದು ಜಾರಿಯಲ್ಲಿರುವಂಥ ಒಂದು ತತ್ವಗಳಿವೆ. ಈಗ 1960 ನಾವು ಸಹಕಾರ ಸಂಘಗಳನ್ನ ರಚನೆ ಮಾಡಿದ್ದೀವಿ ನಮ್ಮ ಗ್ರಾಮೀಣ ಭಾಗದಲ್ಲಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಈಗ ಸಹಕಾರ ಸಂಸ್ಥೆಗಳಿರುವಂಥದ್ದು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು ಆಲ್ರೆಡಿ ನಮ್ಮಲ್ಲಿದೆ. ಕೃತಿ ಪತ್ತಿನ ಸಹಕಾರ ಸಂಸ್ಥೆಗಳು ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಅವರು ರೈತರಿಗೆ ಕೇವಲ ಸಾಲವನ್ನು ನೀಡಿ ಅವ್ರನ್ನ ಬೆಳೆ ಬೆಳಿಲಿಕ್ಕೆ ಸಹಾಯ ಮಾಡ್ತಾ ಇವೆ ಈಗಾಗಲೇ. ಸೊ ಅವರು ಆ ಸಹಕಾರ ಸಂಸ್ಥೆಗಳು ಸೊ ಬೆಳೆಯನ್ನು ಮಾರುಕಟ್ಟೆ ಮಾಡೋದಕ್ಕಾಗಲಿ ಅಥವಾ ಬೆಳೆಯನ್ನು ಸಂಸ್ಕರಣೆ ಮಾಡೋದಕ್ಕಾಗಲಿ ಕ್ರಮ ಕೈಗೊಳ್ತಾ ಇಲ್ಲ ಅವರು. ಸೊ ಆ ರೀತಿ ಸಹಕಾರ ಸಂಸ್ಥೆಗಳು ನಮ್ಮಲ್ಲಿ ರೈತರಿಗೆ ಸಂಬಂಧಪಟ್ಟಂಥ ಸಹಕಾರ ಸಂಸ್ಥೆಗಳು ಸಾಕಷ್ಟು ಇವೆ. ಮತ್ತು ರೈತರಿಗೆ ಸಹಕಾರ ಸಂಸ್ಥೆಗಳು ಅವು ರಚನೆಯಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ 1960 ಕರ್ನಾಟಕ ಸಹಕಾರ ಸಂಸ್ಥೆಯ ಕಾಯ್ದೆಯ ಪ್ರಕಾರ ರಿಜಿಸ್ಟರ್ ಆಗಿದೆ ಈಗ. ಸೊ ಈಗಿರೋ ಸಂಸ್ಥೆಗಳೆಲ್ಲ ಸಹಕಾರ ಸಂಸ್ಥೆಗಳೆಲ್ಲ ಆ ಕಾಯ್ದೆಯಡಿ ರಿಜಿಸ್ಟರ್ ಆಗಿದೆ. ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಇಲಾಖೆಗೆ ವ್ಯಾಪ್ತಿಗೆ ಒಳಪಡ್ತವೆ. ಮತ್ತು ಸಹಕಾರ ಇಲಾಖೆ ಅವುಗಳ ದೈನಂದಿನ ಚಟುವಟಿಕೆ, ಮಾಸಿಕ ಚಟುವಟಿಕೆ, ವಾರ್ಷಿಕ ಚಟುವಟಿಕೆಗಳನ್ನ ಅವರು ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ ಮತ್ತು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ಮನಗಂಡಂಥ ಕೇಂದ್ರ ಸರ್ಕಾರ 2014 ಒಂದು ಕಾಯ್ದೆನ ಜಾರಿಗೆ ತಂದರು. ಅದು ನಮ್ಮಲ್ಲಿ ಹಿಂದೆ ಒಂದು ಕಾಯ್ದೆ ಇತ್ತು, ಈ ಉತ್ಪಾದಕ ಕಂಪನಿಗಳ ಕಾಯ್ದೆ ಇತ್ತು. ಆ ಉತ್ಪಾದಕ ಕಂಪನಿಗಳನ್ನ ಸ್ವಲ್ಪ ಮಾಡಿಫೈ ಮಾಡಿ ಪರಿವರ್ತನೆ ಮಾಡಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ರಚನೆ ಮಾಡಿದರು. ಮುಖ್ಯವಾಗಿ ಉತ್ಪಾದಕರು ಅಂದರೆ ನಮಗೆ ಕಂಪ್ನಿಗಳು ಬರ್ತದೆ. ಈಗ ನಿಮಗೆ ಕಂಪ್ನಿಗಳು ಅಂತ ಹೇಳಿದ್ರೆ ಯಾವುದೇ ನಮ್ಮದು ಕಂಪ್ನಿಗಳು ಇರ್ತಾವಲ್ಲ, ಬೇರೆ ಕಾರ್ ಉತ್ಪಾದನೆ ಕಂಪನಿ, ಬಟ್ಟೆ ಉತ್ಪಾದನೆ ಕಂಪನಿ, ಅದೇ ಬೇರೆ ಕಂಪ್ನಿಗಳು ಇರ್ತಾವಲ್ಲ, ಆ ಕಂಪ್ನಿಗಳ ಅಡಿಯಲ್ಲಿ ಉತ್ಪಾದಕ ಕಂಪನಿ ಆ್ಯಕ್ಟ್ ಇತ್ತು. ಅದನ್ನು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡಿ 2013 ಇದನ್ನು ಜಾರಿಗೆ ತಂದರು. ಇದನ್ನು ಉತ್ಪಾದಕ ಸಂಸ್ಥೆನೆ ಮಾಡಬೇಕಂತ. ಮುಖ್ಯವಾಗಿ ಏನು ನಮ್ಮ ಕರ್ನಾಟಕ ಸರ್ಕಾರದ ಸಹಕಾರಿ ಕಾಯ್ದೆಯಡಿ ನಮ್ಮಲ್ಲಿ ಆ ಸಹಕಾರ ಸಂಸ್ಥೆಗಳು ನೋಂದಣಿ ಆಗ್ತಾ ಇದ್ದೋ ಸಹಕಾರಿ ಅದು ಬಿಟ್ಟು ಈಗ ನಮ್ಮಲ್ಲಿನ ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ರಚನೆ ಮಾಡಿ ನೋಂದಣಿ ಮಾಡ್ತಾ ಇದ್ದೇವೆ. ಅವು 2014 ಕೇಂದ್ರ ಸರ್ಕಾರದ ಉತ್ಪಾದಕ ಸಂಸ್ಥೆಯ ಕಾಯ್ದೆಯಡಿ ರಿಜಿಸ್ಟರ್ ಆಗ್ತಾವವು. ಸೊ ನೇರವಾಗಿ ಆ ಕಾಯ್ದೆಯಡಿ ರಿಜಿಸ್ಟರ್ ಆಗೋದ್ರಿಂದ ಸೊ ಇಲ್ಲಿ ನಮ್ಮ ಸಹಕಾರ ಇಲಾಖೆಯಡಿ ಬರೋದಿಲ್ಲ ಅವು. ಮತ್ತೆ ಆ ಮುಖ್ಯ ಕಾರಣ ಏನಂತ, ಮುಖ್ಯ ವ್ಯತ್ಯಾಸ ಏನಂತ ಹೇಳಿದರೆ ಸಹಕಾರ ಸಂಸ್ಥೆಗೂ ಮತ್ತು ಉತ್ಪಾದಕ ಸಂಸ್ಥೆಗೂ, ಸೊ ಉತ್ಪಾದಕ ಸಂಸ್ಥೆಯಲ್ಲಿ ನಮ್ಮ ಸರ್ಕಾರದ ಅಥವಾ ಇಲಾಖೆಗಳ ನಮ್ಮದು ಏನು ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಇಂಟರ್ಫರೆನ್ಸ್ ಇರ್ತದಲ್ಲ, ಅದು ಜಾಸ್ತಿ ಇರೋದಿಲ್ಲ ಅವರಿಗೆ. ಅವರಿಗೆ ರೈತರಿಗೆ ಆದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಆದಂತಹ ಅಧಿಕಾರ ಇರ್ತದೆ. ಅದರಲ್ಲಿ ಅವರೇನು ಒಂದು ಡೈರೆಕ್ಟರ್ಸ್ ಒಂದು ಮಂಡಳಿನ ರಚನೆ ಮಾಡ್ಕೊಂಡಿರ್ತಾರೆ, ಮಂಡಳಿನಲ್ಲಿ ಅವ್ರಿಗೆ ಬೇಕಾದಂಥ ತೀರ್ಮಾನವನ್ನು ಅವರು ತೆಗೆದುಕೊಳ್ಬೋದು. ಮತ್ತೆ ಆ ಬೇಗ ಬೇಗ ತೀರ್ಮಾನ ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಕೈಗೊಳ್ಬೋದು. ಸೊ ಅದು ಒಂದು ಮುಖ್ಯ ಉದ್ದೇಶ. ಸೊ ಸಹಕಾರಿ ಸಂಸ್ಥೆಯಾಗೆ ಮತ್ತೆ ನಮ್ಮ ಉತ್ಪಾದಕ ಕಂಪನಿಗೆ ಇರುವಂಥ ಮುಖ್ಯ ಉದ್ದೇಶ ಸಹಕಾರಿ ಇಲಾಖೆಗಳ ಅಥವಾ ನಮ್ಮ ಸರ್ಕಾರದ ಇಲಾಖೆಗಳ ಇಂಟರ್ಫೆರೆನ್ಸ್ ಜಾಸ್ತಿ ಇರೋದಿಲ್ಲ ಅದ್ರ ಮಧ್ಯೆ. ಸೊ ಅವರದೇ ತೀರ್ಮಾನ ತೆಗೆದುಕೊಂಡು ಬೇಗ ಬೇಗ ಮಾಡಬಹುದು ಅನ್ನೋ ಉದ್ದೇಶದಲ್ಲಿ ಈ ಸಂಸ್ಥೆಯನ್ನು ರಚನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಈಗಾಗಲೇ ಸಹಕಾರ ಸಂಸ್ಥೆಗಳಿದೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಏನಕ್ಕೆ ಬೇಕು ನಮ್ಮಲ್ಲಿ? ಒಂದು ಸಹಜವಾಗಿ ಬರುವಂಥ ಒಂದು ಪ್ರಶ್ನೆ ಅದು, ಸಹಜವಾಗಿ ಬರುವಂಥ ಒಂದು ಪ್ರಶ್ನೆ. ನಮ್ಮಲ್ಲಿ ಸಹಕಾರ ಸಂಸ್ಥೆಗಳು ಸಾಕಷ್ಟು ಇವೆ ಈಗಾಗಲೇ, ಬಟ್ ಸಹಕಾರ ಸಂಸ್ಥೆಗಳು ಏನಾಗಿದೆ, ಅವುಗಳು ಈ ಉತ್ಪಾದಕ ಚಟುವಟಿಕೆಗಳಿಗೆ ಅಥವಾ ಮಾರುಕಟ್ಟೆ ಚಟುವಟಿಕೆಗಳಿಗೆ ಅಥವಾ ಸಂಸ್ಕರಣೆ ಚಟುವಟಿಕೆಗಳಿಗೆ ಅವುಗಳನ್ನ ಅವರನ್ನೇ ಅದರಲ್ಲಿ ತೊಡಗಿಸ್ಕೊಂಡಿಲ್ಲ. ಅವರು ಓನ್ಲಿ ಸ್ವಲ್ಪ ಸಹಾಯ ತಗೊಳ್ತಾರೆ, ಅವರಿಗೆ ಸಾಲ ಕೊಟ್ಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ ಅವರು. ಆದರೆ ನಾವು ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಕಾಲಘಟ್ಟದಲ್ಲಿ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಾವು ಹೇಳಿದ ಹಾಗೆ ಒಂದು ರೈತರೇ ಅವ್ರದೇ ಆದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಅವರು ಹೇಗೆ ಸೃಷ್ಟಿ ಮಾಡ್ಕೋಬೇಕು? ಅವರು ರೈತರೇ ಒಗ್ಗೂಡಿ ತಾವೇನು ಆ ಪ್ರದೇಶದಲ್ಲಿ ಏನು ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಆ ಉತ್ಪನ್ನಕ್ಕೆ ದೇಶ ರಾಜ್ಯದಲ್ಲಿ ದೇಶದಲ್ಲಿ ಹೊರಗಡೆ ದೇಶದ ಹೊರಗಡೆ ಮಾರುಕಟ್ಟೆಗಳಲ್ಲಿ ಎಲ್ಲಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಅನುಕೂಲ ಇದೆ ಅಂತ ಅವರೇ ಅದನ್ನು ಫೈಂಡ್ ಔಟ್ ಮಾಡಿ ಮಾರುಕಟ್ಟೆ ಮಾಡಲಿಕ್ಕೆ ಸರ್ಕಾರದ ಇತರ ಯೋಜನೆಗಳೊಂದಿಗೆ ಸಂಯೋಜಿಸಿ ಅವರು ಮಾರುಕಟ್ಟೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ರೈತರು ಕ್ರಮ ಕೈಗೊಳ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ರೈತರನ್ನ ಒಂದು ಉತ್ಪಾದಕರಾಗಿ ಮಾಡುವಂಥದ್ದು. ಈಗ ಅಲ್ಲಿ ರೈತರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಬಟ್ ಉತ್ಪಾದನೆ ಮಾಡಿದ್ರೆ ರೈತರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕಲ್ಲಿ ಮಾರುಕಟ್ಟೆ ಮಾಡ್ತಾರೆ, ಎಲ್ಲಿ ಬೇಕಾಗ ಇದು ಮಾಡಿಬಿಡ್ತಾರೆ ಅದನ್ನು. ಆದರೆ ರೈತರಿಗೆ ಇನ್ನೂ ನಾನೊಬ್ಬ ಉತ್ಪಾದಕ, ನಾನು ಅದನ್ನು ನನ್ನ ಉತ್ಪನ್ನವನ್ನು ಸರಿಯಾಗಿ ಮಾರುಕಟ್ಟೆ ಮಾಡಬೇಕದನ್ನು ಅನ್ನೋದು ಒಂದು ಇನ್ನೂ ಅವರಲ್ಲಿ ಆಸಕ್ತಿ ಬಂದಿಲ್ಲ. ಅವರಿಗೆ ಆಸಕ್ತಿಯನ್ನು ಕ್ರಿಯೇಟ್ ಮಾಡೋದೇ ಈ ಉತ್ಪಾದಕ ಸಂಸ್ಥೆಯ ಮುಖ್ಯ ಗುರಿ. ಸೊ ಅದನ್ನು ಮಾಡಬೇಕಾಗ್ತದೆ. ಸೊ ಈಗ ತಮಗೆ ಗೊತ್ತಿರೋ ಹಾಗೆ, ನಮಗೆಲ್ಲ ಗೊತ್ತಿರೋ ಹಾಗೆ, ನಮ್ಮ ದೇಶದಲ್ಲಿ ಮುಖ್ಯವಾಗಿ ಆಹಾರ ಉತ್ಪನ್ನಗಳಲ್ಲಿ ತರಕಾರಿ ಉತ್ಪನ್ನ ತರಕಾರಿ ಉತ್ಪಾದನೆಗಳು ಮತ್ತು ನಮ್ಮ ಹಣ್ಣು ಉತ್ಪಾದನೆ ಯಾವುದು ನಾವು ಹೇಳ್ತೀವಲ್ಲ ಬೇಗ ಕೊಳೆಯುವಂತಹ ಪದಾರ್ಥಗಳಿವು. ತರಕಾರಿ ಏನು ನಾವು ಕನಿಷ್ಠ ನಾವು ಹೇಗೇ ಶೇಖರಣೆ ಮಾಡಿದರೂ ಕನಿಷ್ಠ ಒಂದು ವಾರ ಶೇಖರಣೆ ಮಾಡ್ಬೋದು. ಹಣ್ಣನ್ನು ನಾವು ಯಾವುದೇ ರೂಪದಲ್ಲಿ ಶೇಖರಣೆ ಮಾಡಿದರೂ ಕನಿಷ್ಠ ಒಂದು 15 ದಿನ ಶೇಖರಣೆ ಮಾಡ್ಬೋದು. ಇಂಥ ಉತ್ಪನ್ನಗಳು ಬೇಗ ಕೊಳೆಯುವಂತಹ ಉತ್ಪನ್ನಗಳು, ಈ ಉತ್ಪನ್ನಗಳನ್ನು ನಾವು ಬಹಳ ಬೇಗ ಮಾರುಕಟ್ಟೆ ಮಾಡೋ ಅವಶ್ಯಕತೆ ಇದೆ. ಇದನ್ನು ಮಾರುಕಟ್ಟೆ ಮಾಡೋದು ನಾವು ಸುಮ್ಮನೆ ಮಾತಾಡಿದ್ರೆ ಸುಲಭ ಅಲ್ಲ. ಅದು ಆ ಮಾರುಕಟ್ಟೆ ಮಾಡಲಿಕ್ಕೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ನಾವು ಮಾರುಕಟ್ಟೆ ಮಾಡಿದರೆ ನಮಗೆ ಈಗೇನು ಆದಾಯ ಮಾಡ್ತಾ ಇದ್ದೀವಿ, ಆದಾಯ ನಮ್ಮ ಈ ಉತ್ಪಾದನೆಯಲ್ಲಿ ಗರಿಷ್ಠ ಆದಾಯ ಅಥವಾ ದ್ವಿಗುಣ ಆದಾಯವನ್ನು ಪಡಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಈಗ ನಾನು ಹೇಳ್ತಾ ಇದ್ದೆ ನಮ್ಮಲ್ಲಿ ಏನು ಉತ್ಪಾದನೆ ಆಗ್ತದೆ ಈ ಪರಿಷಬಲ್ ಪ್ರಾಡಕ್ಟ್ಸ್ ಅಥವಾ ಕೊಳೆಯುವಂಥ ಪದಾರ್ಥಗಳು, ಕನಿಷ್ಠ ನಮ್ಮ ಸಾಗಾಣಿಕೆ ಮತ್ತು ಮಾರುಕಟ್ಟೆ ಹಂತದಲ್ಲಿ 30-35% ನಷ್ಟ ಆಗ್ತಾ ಇದೆ. ನೀವು ಲೆಕ್ಕ ಹಾಕಿ, ನಾವು ಸುಮ್ಮನೆ ಕುಳಿತ್ಕೊಂಡು ಲೆಕ್ಕ ಹಾಕಿಬಿಟ್ರೆ ನಮಗೆ ಗೊತ್ತಾಗ್ತದೆ. ಈಗ ನಾನು 100 ಕೆಜಿ ಉತ್ಪಾದನೆ ಮಾಡಿದರೆ ಒಂದು ತರಕಾರಿನಲ್ಲಿ ಹಣ್ಣಾಗಲಿ, ಅದು ನನ್ನಿಂದ ಅಂತಿಮ ಗ್ರಾಹಕರಿಗೆ ತಲುಪೋದ್ರೊಳಗೆ 30-35% ವೇಸ್ಟ್ ಆಗ್ತದೆ. ಅಥವಾ ಕನಿಷ್ಠ 30-35 ಬೇಡ 20% ವೇಸ್ಟ್ ಆದ್ರೂ 100 ಕೆಜಿಗೆ 20 ಕೆಜಿ ವೇಸ್ಟ್ ಆದರೆ ಲಕ್ಷಾನುಗಟ್ಟಲೆ ಕೆಜಿ ಉತ್ಪಾದನೆ ಮಾಡ್ತೀವಿ, ಎಷ್ಟು ಕೆಜಿ ವೇಸ್ಟ್ ಆಗ್ತದೆ ಅಲ್ಲಿ? ಆ 20 ಕೆಜಿ ಉತ್ಪಾದನೆ ಮಾಡಲಿಕ್ಕೂ ನಾವು ಉತ್ಪಾದನೆ ವೆಚ್ಚ ಹಾಕಿರ್ತೀವಿ ನಾವು ರೈತರು, ಉತ್ಪಾದನೆ ವೆಚ್ಚವನ್ನು ನಾವು ಭರಿಸಿರ್ತೀವಿ ಅದರಲ್ಲಿ. ಸೊ ಅದನ್ನು ನಮಗೆ ನಮಗೆ ಆ ಉತ್ಪಾದನೆ ವೆಚ್ಚವನ್ನು ಆ ಏನು ನಾವು ಮಾರುಕಟ್ಟೆ ನಷ್ಟವನ್ನು ನಾವು ಅನುಭವಿಸೋದು 20%, ಆ 20% ಉಳಿತಾಯ ಮಾಡಿದರೆ ನಾವು ಎಷ್ಟೇ ಉತ್ಪಾದನೆ ಮಾಡೋದು ಬೇಕೇ ಆಗಿಲ್ಲ, ಮತ್ತೆ ಉತ್ಪಾದನೆ ವೆಚ್ಚವನ್ನು ಉಳಿಸ್ಬೋದು. ಮತ್ತೆ ಆ 20% ಬೇಡ 10% ನಾವು ಉಳಿಸ್ಕೊಂಡ್ರು ಅದನ್ನ ಬರೋ ಆದಾಯವನ್ನು ಪಡಿಬೋದು. ಸೊ ಅದಕ್ಕೆ ರೈತರಲ್ಲಿ ನಾವು ಈ ಆಸಕ್ತಿಯನ್ನು ಕ್ರಿಯೇಟ್ ಮಾಡ್ಬೇಕು. ನಾವು ಒಂದು ಉತ್ಪಾದನೆ ಸಾಗಾಣಿಕೆ ವೆಚ್ಚ ಆಗಲಿ ಅಥವಾ ಮಾರುಕಟ್ಟೆ ವೆಚ್ಚ ಆಗಲಿ ಅಥವಾ ಸಂಸ್ಕರಣಾ ವೆಚ್ಚ ಕಡಿಮೆ ಮಾಡುವಂಥದ್ದು, ಮತ್ತೆ ಆ ಹಂತದಲ್ಲಿ ಪದಾರ್ಥಗಳು ಕೊಳೆಯೋದನ್ನು ನಷ್ಟವಾದನ್ನು ತಡೆಯುವಂಥದ್ದು, ಈ ನಿಟ್ಟಿನಲ್ಲಿ ರೈತರಿಗೆ ಆಸಕ್ತಿ ಮೂಡಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಅದಕ್ಕೆ ಆದಂತಹ ಪ್ರಾಕ್ಟೀಸ್ಗಳಿರ್ತವೆ, ಅದಕ್ಕೆ ಬೇಸಾಯ ಕ್ರಮಗಳಿರ್ತವೆ, ಅದನ್ನು ಅವರಿಗೆ ಪರಿಚಯ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಬೆಳೆಯ ಉತ್ಪಾದನೆಯಿಂದ ಸಂಸ್ಕರಣೆ ಮಾರುಕಟ್ಟೆವರಿಗೆ ರೈತರಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸಿ ಅದನ್ನು ಕಂಪನಿ ಆ್ಯಕ್ಟ್ ನಡಿ ನೋಂದಾವಣೆ ಮಾಡಲಿಕ್ಕೆ ಇರುವಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದೇ ಉತ್ಪಾದಕ ಕಂಪನಿ. ಸೊ ಆ ಕಂಪನಿನ ಈಗ ನಮ್ಮಲ್ಲಿ ನಾನಾ ಇಲಾಖೆಗಳು ಕೇಂದ್ರ ಸರ್ಕಾರದ ಯೋಜನೆಯಡಿ ರಾಜ್ಯ ಸರ್ಕಾರದ ಯೋಜನೆಯಡಿ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಮತ್ತು ನಮ್ಮ ಪಶುಪಾಲನಾ ಇಲಾಖೆ, ರೇಷ್ಮೆ ಇಲಾಖೆ, ನಬಾರ್ಡ್ ಸಂಸ್ಥೆ, ಈ ರೀತಿ ಎಲ್ಲ ಸಂಸ್ಥೆಗಳು ಅವ್ರದ್ದೇ ಆದಂಥ ತತ್ವಗಳಡಿಯಡಿ ಅವ್ರದ್ದೇ ಆದಂಥ ಬೆಳೆಗಳಿಗೆ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ಈಗ ಕೇಳ್ಬೋದು, ಯಾಕೆ ಒಂದೇ ಬೆಳೆಗೆ ನೀವು ಉತ್ಪಾದಕ ಕಂಪನಿ ಮಾಡ್ತೀರಿ ಅಂತ? ಹೌದು, ನಾವು ಒಂದೇ ಬೆಳೆಗೆ ಮಾಡೋಕೆ, ಯಾಕೆಂದರೆ ರೈತರಿಗೆ ನಾವು ಆ ಬೆಳೆ ಮೇಲೆ ಗಮನ ಕೊಡಿ ಅಂತ ಹೇಳ್ಬೇಕು. ನಾವು ಜಾಸ್ತಿ ಬೆಳೆಯನ್ನು ಬೆಳೆದು ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಬೇರೆ ಬೆಳೆನ ಬೆಳೆದು ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋಣ, ಆದರೆ ಒಂದೇ ಬೆಳೆಯನ್ನು ಹೆಚ್ಚಿಗೆ ಬೆಳೆದ್ರೆ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸುಲಭ. ನಮಗೆ ಈ ಕಡೆಯಿಂದ ಆ ಮಾರುಕಟ್ಟೆಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಭಾಳ ಸುಲಭ, ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಭಾಳ ಸುಲಭ. ಸೊ ಅದರಿಂದ ಆ ಒಂದು ಉತ್ಪಾದಕ ಸಂಸ್ಥೆಯನ್ನು ಆ ಒಂದು ಬೆಳೆಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆ ಬೆಳೆಗೆ ಮಾರುಕಟ್ಟೆಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ ನಿಟ್ಟಿನಲ್ಲಿ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ರಿಜಿಸ್ಟರ್ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಬೇರೆ ಬೇರೆ ಎಲ್ಲ ಇಲಾಖೆಗಳು ಸೇರಿ ಈಗ 20 FPOಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅಂತ ಆಗಿವೆ, ಮತ್ತು ಅವಾಗ ಚಟುವಟಿಕೆ ಅಂತ ಕೂಡಿವೆ ಅವು. ಸೊ ಆ ರೀತಿ 20 ಸಂಸ್ಥೆಗಳು ಲೆಕ್ಕಾಗಿ ಒಂದು ಉತ್ಪಾದಕ ಸಂಸ್ಥೆಗೆ ಕನಿಷ್ಠ 700-800 ಜನ ಮೆಂಬರ್ಗಳಿರ್ತಾರೆ. ಅಲ್ಲಿಗೆ ಸುಮಾರು ಈಗಾಗಲೇ ನಮ್ಮಲ್ಲಿ 16-17,000 ರೈತರು ಸಂಘಟಿತರಾಗಿದ್ದಾರೆ. ಅವರೆಲ್ಲ ಅವ್ರದೇ ಬೆಳೆಗೆ ಉತ್ಪಾದನೆ ಮಾಡಿದಂಥ ಬೆಳೆಗೆ ಮಾರುಕಟ್ಟೆ ಮತ್ತೆ ಸಂಸ್ಕರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮಾರುಕಟ್ಟೆ ಬಹಳ ಉತ್ತಮ ಸ್ಥಿತಿಯಲ್ಲಿ ರೈತರಿಗೆ ದೊರಕುತ್ತದೆ, ಉತ್ತಮ ಬೆಲೆ ದೊರಕುತ್ತದೆ. ಈಗ ನಮ್ಮ ಪ್ರಧಾನಮಂತ್ರಿಗಳ ಆಕಾಂಕ್ಷೆ ಏನಿದೆ, ನಮ್ಮ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತ ಏನಿದೆ, ಆ ದ್ವಿಗುಣ ಮಾಡಲಿಕ್ಕೆ ಏನು ಅವರ ಆಶಯನ ಈಡೇರಿಸಲಿಕ್ಕೆ ನಮಗೆ ಬಹಳ ಅವಕಾಶ ಇದೆ. ಆ ನಿಟ್ಟಲ್ಲಿ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ರಚನೆ ಆಗ್ತಾ ಇವೆ. ರೈತ ಸಹಕಾರ ಸಂಘ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಪ್ರಾರಂಭ ಇರಬಹುದು, ಅವುಗಳ ಕಾರ್ಯಚಟುವಟಿಕೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೇರವಾಗಿ ಸಂಪರ್ಕವನ್ನು ಮಾಡಬಹುದು. ನೀವು ಸಂಪರ್ಕ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 246289, ಮತ್ತೊಂದು ಸಂಖ್ಯೆ 245258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಕರೆಯನ್ನ ಮಾಡಿ ತಾವು ರೈತ ಸಹಕಾರ ಸಂಘ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಬಹುದು. ಯಾವುದಾದ್ರೂ ಒಂದು ಸಹಕಾರ ಸಂಘ ಇರಬಹುದು ಅಥವಾ ರೈತ ಉತ್ಪಾದಕ ಸಂಸ್ಥೆ ಇರಬಹುದು, ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡಬಹುದು ನಮ್ಮ ಕೃಷಿಕರು? ಈಗ ನೋಡಿ, ಈಗ ಸಹಕಾರ ಸಂಸ್ಥೆ ಮಾಡಬೇಕು ಅಂತ ಹೇಳಿದರೆ ಏನು ಸಮಸ್ಯೆ ಇಲ್ಲ, ನಮ್ಮಲ್ಲಿ ಈಗ ಆಲ್ರೆಡಿ ಸಹಕಾರ ಸಂಸ್ಥೆಗಳು ಸಾಕಷ್ಟು ಈಗ ಆಲ್ರೆಡಿ ನಮ್ಮ ಗ್ರಾಮೀಣ ಭಾಗದಲ್ಲಿವೆ. ಅವನ್ನು ಸಂಪರ್ಕ ಮಾಡಿದರೆ ಅಥವಾ ನಮ್ಮ ಸಹಕಾರ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಕಂಪ್ಲೀಟ್ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಅದರ ಮೂಲಕ ಅವರುಗಳು ಅದನ್ನು ಸಂಪರ್ಕ ಮಾಡಿ ಸಂಸ್ಥೆಯನ್ನು ಮಾಡಬಹುದು. ಉತ್ಪಾದಕ ಸಂಸ್ಥೆಯನ್ನು ಮಾಡಬೇಕಾದ್ರೆ ನಮ್ದು ಯಾವುದಾದ್ರೂ ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಥವಾ ರೇಷ್ಮೆ ಇಲಾಖೆ ಅಥವಾ ನಮ್ಮ ಪಶುಪಾಲನೆ ಇಲಾಖೆ, ಆಯಾ ಇಲಾಖೆಗಳ ಸಂಪರ್ಕ ಮಾಡಿದರೆ ಅವ್ರ ಹತ್ರ ಅವಕಾಶ ಇದ್ದರೆ ಅವರಿಗೆ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾರೆ. ಈಗ ನಮ್ಮ ಕೇಂದ್ರ ಸರ್ಕಾರ 10,000 ನಮ್ಮ ದೇಶದಲ್ಲಿ ಒಂದು 4-5 ವರ್ಷಗಳ ಅವಧಿಯಲ್ಲಿ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಬೇಕು ಅಂತ ಈಗಾಗಲೇ ಯೋಜನೆಯನ್ನು ರೂಪಿಸಿ ಈಗಾಗಲೇ ಅನುಷ್ಠಾನ ಮಾಡ್ತಾ ಇದೆ. ಈ ವರ್ಷ ನಮ್ಮ ರಾಜ್ಯಕ್ಕೆ ಸುಮಾರು 100 FPOಗಳನ್ನ ಮಾಡಬೇಕು ಅಂತ ಹೊರಟು 100 FPOಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರು, ಮತ್ತು 10,000 FPO ಅಡಿಯಲ್ಲಿ. ಅದೇ ರೀತಿ ಪ್ರತಿ ವರ್ಷ FPOಗಳನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ಯೋಜನೆ ರೂಪಿಸಿದ್ದೀವಿ ಮತ್ತು ಯೋಜನೆ ಅನುಷ್ಠಾನ ಮಾಡ್ತೀವಿ. ಅದೇ ರೀತಿ ಈಗ ನಮ್ಮ ಕಳೆದ ಸ್ವಾತಂತ್ರ್ಯ ದಿನೋತ್ಸವದ ಇದರಲ್ಲಿ ಅಮೃತ ಮಹೋತ್ಸವ ಇದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಮೃತ್ FPOs ರಚನೆಯನ್ನು ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ 750 FPOಗಳನ್ನ ರಚನೆ ಮಾಡಬೇಕು ಅಂತ ಮಾಡಿದ್ರು. 750 FPOಗಳಲ್ಲಿ ಈಗಾಗಲೇ ಈ ವರ್ಷ ನಮಗೆ ಇಷ್ಟು ಟಾರ್ಗೆಟ್ನ ಕೊಟ್ಟಿದ್ದಾರೆ, ಅದರಡಿದಲ್ಲೂ ನಾವು FPOಗಳನ್ನ ರಚನೆ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ದೇಶ ರಾಜ್ಯದಲ್ಲಿ FPOಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಸಾಕಷ್ಟು FPOಗಳನ್ನ ರಚನೆ ಆಗ್ತಾ ಇದೆ. ಮತ್ತು ರೈತರುಗಳು ಇಲಾಖೆಗಳಲ್ಲದೆ ಅವರೇ ಮುಂದೆ ನಿಂತು ಅವರೇ ನಾವು ಆಸಕ್ತಿ FPOಗಳನ್ನ ಮಾಡ್ತೀವಿ ಅಂತ ಹೇಳಿದರೆ ಅವರೂ ಸಹ FPOಗಳನ್ನ ಮಾಡಿ ನಮ್ಮ ಕೇಂದ್ರ ಸರ್ಕಾರದ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಷಿಯಂ, ಸೊ ಅವ್ರನ್ನ ಸಂಪರ್ಕ ಮಾಡಿದರೆ ಆಲ್ರೆಡಿ ಅವ್ರು ರಿಜಿಸ್ಟರ್ ಮಾಡಿಸಿಕೊಡ್ತಾರೆ ಅವರು. ಸೊ ಇದು ಮುಖ್ಯವಾಗಿ FPOಗಳ ರಚನೆ ಮಾಡಲಿಕ್ಕೆ ಇರುವಂಥ ಅವಕಾಶ. ಈಗ FPO ಮಾಡಿದ್ರೆ ಏನು ಉಪಯೋಗ ಅಂತ ಕೇಳ್ಬೋದು. ಈಗ FPOಗಳನ್ನ ಮಾಡಿದರೆ ಸರ್ಕಾರ ಏನು ಮಾಡ್ತದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ, ಈಗ ಉದಾಹರಣೆಗೆ ನಾವು 500 ಜನ FPOದಲ್ಲಿ ಮೆಂಬರ್ ಆಗಿ ನಮ್ಮದು 500,000 ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ಇದೇ ವರ್ಷ ಆ 500,000 ಕೇಂದ್ರ ಸರ್ಕಾರ 500,000 ಹೊಂದಾಣಿಕೆ ಮೊತ್ತವನ್ನು ಕೊಡ್ತದೆ ಅವರಿಗೆ. ಸೊ 500,000+500,000 10,00,000 ಆಗ್ತದೆ ಅವ್ರಿಗೆ. ಆ 10,00,000 ಉಪಯೋಗ ಮಾಡಿ ಅವರು ಏನಾದರೂ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು. ಅಥವಾ ನಾವು ಒಂದೇ ಸಂಘಟನೆ ಚೆನ್ನಾಗಿ ಸಂಘಟನೆ ಮಾಡಿ 1,000 ಜನವನ್ನು ಸಂಘಟನೆ ಮಾಡಿ ಸುಮಾರು 1,00,000 ಹಣ ಶೇರ್ ಅಮೌಂಟನ್ನು ನಾವು ಅಕೌಂಟ್ಗೆ ಇಟ್ಟರೆ ಸರ್ಕಾರ 10,00,000 ಹಣವನ್ನು ಹೊಂದಾಣಿಕೆ ಮೊತ್ತ ಮಾಡಿಕೊಡ್ತಾರೆ ನಮಗೆ. ಸೊ ಒಂದು ಹತ್ತು ಲಕ್ಷ ಪ್ಲಸ್ 20,00,000 ಆಗ್ತದೆ. ಆ 20,00,000 ಅವ್ರು ಏನಾದರೂ ವ್ಯವಹಾರವನ್ನು ಪ್ರಾರಂಭ ಮಾಡ್ಕೊಳ್ಬೋದು. ಅವ್ರಿಗೆ ಬಿಟ್ಟಿದ್ದು, ಅವರು ಒಂದು ಬಿಸ್ನೆಸ್ ಪ್ಲಾನ್ ಮಾಡಿ ವ್ಯವಹಾರವನ್ನು ಮಾಡ್ಕೊಳ್ಬೋದು. ನಂತರ ಅವರಿಗೆ ಕೇಂದ್ರ ಸರ್ಕಾರ SFAC ನಾನು ಹೇಳಿದ್ನಲ್ಲ, ಸ್ಮಾರ್ಟ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಷಿಯಂ, ಅವರು ಅಪ್ ಟು 1-2 ಕೋಟಿ ತನಕ ವಿತೌಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಲೋನ್ ಕೊಡ್ತಾರೆ ಏನಾದ್ರೂ ಒಂದು ವ್ಯವಹಾರ ಮಾಡಲಿಕ್ಕೆ. ಅವರು ಉದಾಹರಣೆಗೆ ಯಾವುದೋ ಒಂದು FPO ಒಂದು ಸಂಸ್ಕರಣೆ ಘಟಕವನ್ನು ಮಾಡಬೇಕಂತ ಮಾಡ್ತಾರೆ, ಅಥವಾ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ಅವರು ಬಿಸ್ನೆಸ್ ಪ್ಲಾನ್ನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಚಟುವಟಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಬ್ಯಾಂಕ್ ಸಾಲ ಬೇಕಾದರೆ, ಸೊ ಬ್ಯಾಂಕನ್ನು ಅಪ್ರೋಚ್ ಮಾಡಿದರೆ ನಮ್ಮ ನಬಾರ್ಡ್ ಅಥವಾ SFAC ಕಡೆಯಿಂದ ಅವರಿಗೆ SFAC ಅವರು ಸುಮಾರು ಅವರೇ ಸೆಕ್ಯೂರಿಟಿ ಕೊಟ್ಟು ಶ್ಯೂರಿಟಿ ಹೇಳ್ತೀವಲ್ಲ ನಾವು, ಬ್ಯಾಂಕ್ ಶ್ಯೂರಿಟಿಯನ್ನು ಕೊಟ್ಟು ವಿತೌಟ್ ಕೊಲ್ಯಾಟ್ರಲ್ ಅವರಿಗೆ ಅಪ್ ಟು 1-2 ಕೋಟಿ ತನಕ ಲೋನ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಅವರಿಗೆ ಇಂಟ್ರೆಸ್ಟ್ ಸಹ ಕಡಿಮೆ ಇರ್ತದೆ. ಅದರ ಜೊತೆಗೆ ಬೇರೆ ಇಲಾಖೆಗಳು ಏನೆಲ್ಲ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ, ಅನುಷ್ಠಾನವನ್ನು ಮಾಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಈ ಎಸ್ ಪಿ ಓ ಏನು ಮಾಡಿರ್ತಾರೆ ಅವ್ರು ಹೋಗಿ ಬೇರೆ ಇಲಾಖೆನ ಸಂಪರ್ಕ ಮಾಡಿದರೆ, ನಮ್ಮ ಹತ್ರ ಈಗ 500 ಜನ ಮೆಂಬರ್ ಇದ್ದಾರೆ ಅಥವಾ 1000 ಜನ ಮೆಂಬರ್ ಇದ್ದಾರೆ, ನಮಗೆ ಇಂಥ ಯೋಜನೆ ಅನುಷ್ಠಾನ ಮಾಡಿಕೊಡಿ ಅಂತ ಕೇಳಿದರೆ ಖಂಡಿತವಾಗಿಯೂ ಅವರು ಮುಂದೆ ಬಂದು ಅನುಷ್ಠಾನ ಮಾಡಿಕೊಡ್ತಾರೆ. ಯಾಕೆಂದರೆ ಅದೊಂದು ಕ್ಲಸ್ಟರ್ ಮಾದರಿ ಇರ್ತದೆ, ಅನುಷ್ಠಾನ ಮಾಡಲಿಕ್ಕೆ ಈಸಿ ಆಗ್ತದೆ, ಮತ್ತು ಅನುಷ್ಠಾನ ಮಾಡಿದ ನಂತರ ಅದರ ಪ್ರತಿಫಲವನ್ನು ನೋಡಲಿಕ್ಕೆ ನಮಗೆ ಭಾಳ ಬೇಗ ಸಿಗ್ತದೆ ಅದು. ಸೊ ಆ ರೀತಿ ಇರೋದ್ರಿಂದ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಲ್ಲಿ ಸೊ ಅವರು ಸಾಲ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಮ್ಯಾಚಿಂಗ್ ಗ್ರಾಂಟ್ ಬರ್ತದೆ, ಮತ್ತು ಬೇರೆ ನಮ್ಮ ಬೇರೆ ಬೇರೆ ರಾಜ್ಯ ಸರ್ಕಾರದ ನಿಂತಿನ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಅವ್ರದೇ ಆದ ಮಾರುಕಟ್ಟೆ ವ್ಯವಸ್ಥೆಯನ್ನು ರೂಪಣೆ ಮಾಡಿಕೊಳ್ಬೋದು, ಅವ್ರದೇ ಆದ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿಕೊಳ್ಬೋದು. ಸೊ ಮತ್ತು ಬೇರೆ ಬೇರೆ ಅವರು ಒಂದು ಈ ಫರ್ಟಿಲೈಸರು, ಗೊಬ್ಬರ ಮತ್ತು ಔಷಧಿಗಳನ್ನ ಮಾರಾಟ ಮಾಡಲಿಕ್ಕೆ ಒಂದು ಇನ್ಪುಟ್ ಬಿಸ್ನೆಸ್ ಇನ್ಪುಟ್ ಸೆಂಟರ್ನ ತೆಗಿಬೋದು ಅವರು. ಸೊ ರೀತಿಯಾಗಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಒಂದು ಎಫ್ ಪಿ ಓನ ನೀವು ರಚನೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿದರೆ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಅದು. ಹೀಗೆ ಸಾಕಷ್ಟು ಅನುಕೂಲಗಳನ್ನು ಎಫ್ ಪಿ ಓ ಅಂತ ನಮ್ಮ ಕೃಷಿಕರು ಮಾಡಿಕೊಳ್ಬಹುದು. ಈಗ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಎಂತಹ ಎಫ್ ಪಿ ಓಗಳನ್ನು ಮಾಡತಕ್ಕಂತಹ ಅವಕಾಶವನ್ನು ನಮ್ಮ ರೈತರು ಈಗ ಉದಾಹರಣೆಗೆ ನಮ್ಮ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನುಗ್ಗೇಹಳ್ಳಿ ಭಾಗದಲ್ಲಿ ಒಂದು ತರಕಾರಿ ಬೆಳೆಗೆ ಸಂಬಂಧಪಟ್ಟ ಒಂದು ಎಫ್ ಪಿ ಓ ಮಾಡಿದ್ದೀವಿ. ಶ್ರವಣಬೆಳಗೊಳ ಭಾಗದಲ್ಲಿ ಈ ವರ್ಷ ನಬಾರ್ಡ್ ವತಿಯಿಂದ ಒಂದು ತೆಂಗು ಉತ್ಪಾದಕರ ಸಂಸ್ಥೆ ರಚನೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಬೇಲೂರು ತಾಲೂಕು ನಮ್ಮ ಹಳೆಬೀಡು ಭಾಗದಲ್ಲಿ ಸುಮಾರು ತರಕಾರಿಗೆ ಸಂಬಂಧಪಟ್ಟಂಥ ಒಂದು ಎಫ್ ಪಿ ಓನ ಮಾಡಿದ್ದೀವಿ. ಮತ್ತು ನಮ್ಮ ಮೊಸಲೇವಸಳ್ಳಿ ಭಾಗದಲ್ಲಿ ಆಲೂಗೆಡ್ಡೆಗೆ ಸಂಬಂಧಪಟ್ಟಂಥ ಒಂದು ಎಫ್ ಪಿ ಓನ ಮಾಡಿದ್ದೀವಿ. ಮತ್ತು ನಮ್ಮ ಜಿ ಐ ಜೆಡ್ ಸಿಪ್ ಕಡೆಯಿಂದ ದುದ್ದ ಭಾಗದಲ್ಲಿ ಒಂದು ಆಲೂಗೆಡ್ಡೆಗೆ ಸಂಬಂಧಪಟ್ಟಂತ ಎಫ್ ಪಿ ಓ ಮಾಡಿದ್ದಾರೆ. ನಮ್ಮ ಕೃಷಿ ಇಲಾಖೆಯಿಂದ ಭತ್ತಕ್ಕೆ ಸಂಬಂಧಪಟ್ಟಂತ ಎಫ್ ಪಿ ಓಗಳನ್ನ ಮಾಡ್ತಾ ಇದ್ದಾರೆ. ಪಶುಪಾಲನೆ ಇಲಾಖೆಯಿಂದ ಈ ಕೋಳಿ ಸಾಕಾಣಿಕೆದಾರ ಅಥವಾ ಕುರಿ ಸಾಕಾಣಿಕೆ ಅವ್ರನ್ನ ಒಂದು ಮಾಡಿ ಎಫ್ ಪಿ ಓನ ಮಾಡ್ತಾ ಇದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂತ ಎಫ್ ಪಿ ಓಗಳನ್ನ ಮಾಡ್ತಾ ಇದ್ದಾರೆ. ನಬಾರ್ಡ್ ಕಡೆಯಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಉದಾಹರಣೆಗೆ ಅರಕಲಗೂಡು ತಾಲೂಕಲ್ಲಿ ಕಾಳು ಮೆಣಸು ಕಾಫಿ ಬಗ್ಗೆ ಎಫ್ ಪಿ ಓಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಕಲೇಶ್ಪುರ ಭಾಗದಲ್ಲಿ ನಾವು ಜೇನು ಸಂಬಂಧಪಟ್ಟಂಗೆ ಎಫ್ ಪಿ ಓಗಳನ್ನ ಮಾಡ್ತಾ ಇದ್ದೀವಿ. ಕಾಳು ಮೆಣಸು ಮತ್ತೆ ಕಾಫಿ ಸಂಬಂಧಪಟ್ಟಂಗೆ ಎಫ್ ಪಿ ಓಗಳನ್ನ ಮಾಡ್ತಾ ಇದ್ದೀವಿ. ಸೊ ಆ ಬೆಳೆನಲ್ಲಿ ಈಗ ಮಲೆನಾಡು ಭಾಗದಲ್ಲಿ ಕಾಫಿ ಕಾಳು ಮೆಣಸು ಏಲಕ್ಕಿ ಆ ಬೆಳೆಗಳು ಜಾಸ್ತಿ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತ ಎಫ್ ಪಿ ಓಗಳನ್ನ ಮಾಡ್ತೀವಿ. ನಮ್ಮ ಪ್ಲೇನ್ ಭಾಗಕ್ಕೆ ಬಂದರೆ ತರಕಾರಿ ಬೆಳೆಗಳು ಅಥವಾ ಜೋಳ ರಾಗಿ ಅಥವಾ ನಮ್ಮ ತೆಂಗು ಬೆಳೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಎಫ್ ಪಿ ಓಗಳನ್ನ ಮಾಡ್ತೀವಿ. ಸೊ ಯಾವುದೇ ಒಂದು ಹೋಬಳಿಯನ್ನು ಎಫ್ ಪಿ ಓದಲ್ಲಿ ಒಂದು ಹೋಬಳಿಯನ್ನು ಒಂದು ಗುಚ್ಛ ಮಾದರಿ ನಾವು ಆಯ್ಕೆ ಮಾಡಿಕೊಂಡಾಗ ಅಥವಾ ಕ್ಲಸ್ಟರ್ ಆಗಿ ಆಯ್ಕೆ ಮಾಡಿಕೊಂಡಾಗ ಆ ಹೋಬಳಿನಲ್ಲಿ ಯಾವ ಬೆಳೆ ವಾಣಿಜ್ಯ ಬೆಳೆಯಾಗಿರ್ತದೆ ಮತ್ತು ಯಾವ ಬೆಳೆ ಮೇಲೆ ರೈತರು ಹೆಚ್ಚು ಅವಲಂಬಿತರಾಗಿರ್ತಾರೆ, ಸೊ ಆ ಬೆಳೆನ ಮುಖ್ಯವಾದ ಬೆಳೆಯಾಗಿ ಇಟ್ಕೊಂಡಿರ್ತೀವಿ ನಾವು. ಆ ಬೆಳೆಯನ್ನು ಮುಖ್ಯ ಬೆಳೆಯನ್ನಾಗಿ ಇಟ್ಕೊಂಡು ಆ ಬೆಳೆಯ ಆಧಾರಿತವಾಗಿ ನಾವು ಎಫ್ ಪಿ ಓನ ಸಂಘಟನೆ ಮಾಡ್ತೀವಿ, ಎಫ್ ಪಿ ಓನ ರಚನೆ ಮಾಡ್ತೀವಿ. ನಂತರ ಬೇರೆ ಬೇರೆ ಬೆಳೆಗಳಿರೋದು ಸೇರಿಸ್ಕೊಳ್ತೀವಿ, ಅದಕ್ಕೆ ಸೇರಿಸಿಕೊಂಡು ಎಫ್ ಪಿ ಓಗಳನ್ನ ಮಾಡ್ತೀವಿ. ಸೊ ಇದೇ ಯಾವುದೇ ರೈತರು ಯಾವುದೇ ಒಂದು ಹೋಬಳಿನಲ್ಲಿ ಯಾವುದೇ ಒಂದು ಬೆಳೆಯನ್ನು ಬೆಳೆಸಿದರೆ ಅವರು ಸಂಘಟಿತರಾದರೆ ಖಂಡಿತವಾಗಿ ಎಫ್ ಪಿ ಓ ಮಾಡ್ಬೋದು. ಎಫ್ ಪಿ ಓ ಮಾಡಿದ್ರೆ ಸಾಕಷ್ಟು ಅವಕಾಶಗಳಿದೆ, ಸರ್ಕಾರದ ಯೋಜನೆಗಳು ಸಾಕಷ್ಟು ಇದೆ ಅದರಲ್ಲಿ. ಈಗ ಸಂಸ್ಕರಣೆ ಇರಬಹುದು, ಮೌಲ್ಯವರ್ಧನೆ ಇರಬಹುದು, ಮಾರುಕಟ್ಟೆ ಇರಬಹುದು, ಇವೆಲ್ಲವೂ ಕೂಡ ನಮ್ಮ ರೈತರಿಗೆ ತುಂಬಾ ಅಗತ್ಯವಾಗಿ ಈಗ ಬೇಕಾಗಿರ್ತಕ್ಕಂಥ ವಿಚಾರಗಳು. ಈ ಎಲ್ಲಾ ಚಟುವಟಿಕೆಗಳನ್ನು ಕೂಡ ಒಂದು ಎಫ್ ಪಿ ಓ ಮಾಡಬಹುದು ಅಥವಾ ಕೇವಲ ಮಾರಾಟಕ್ಕೆ ಅಥವಾ ಮೌಲ್ಯವರ್ಧನೆಗೆ ಮಾತ್ರ ಸೀಮಿತ ಇಲ್ಲ, ಎಲ್ಲ ನಾನು ಹೇಳಿದ್ರೆ ಸಮಗ್ರವಾಗಿ ಅವರು ಒಂದು ಉತ್ಪನ್ನಗಳನ್ನ ರೈತರಿಗೆ ಬೇಕಾದಂತಹ ಗೊಬ್ಬರ ಔಷಧಿ ಮತ್ತು ಬೀಜಗಳನ್ನ ಮಾರಾಟ ಮಾಡಲಿಕ್ಕೆ ಒಂದು ಏಜೆನ್ಸಿ ಮಾಡಬಹುದು ಅವರು, ಇನ್ಪುಟ್ ಬಿಸ್ನೆಸ್ ಮಾಡಬಹುದು ಅವರು, ಅದು ಇನ್ಪುಟ್ ಬಿಸ್ನೆಸ್ ಅಂತ ಕರಿತೀವಿ ನಾವು. ಅದು ನೆಕ್ಸ್ಟ್ ಅದನ್ನ ಮಾರುಕಟ್ಟೆ ಸಂಸ್ಕರಣೆ ಅದನ್ನು ಮಾಡಲಿಕ್ಕೆ ಔಟ್ಪುಟ್ ಬಿಸ್ನೆಸ್ ಅದನ್ನು ಮಾಡಬಹುದು. ಸೊ ಇನ್ಪುಟ್ ಬಿಸ್ನೆಸ್ ಆಯ್ತು, ಔಟ್ಪುಟ್ ಬಿಸ್ನೆಸ್ ಆಯ್ತು. ಇದ್ರ ಮಧ್ಯೆ ಇಲಾಖೆಗಳಿಂದ ತರಬೇತಿ ಕಾರ್ಯಕ್ರಮಗಳನ್ನ, ಪ್ರವಾಸ ಕಾರ್ಯಕ್ರಮಗಳನ್ನ, ಸೆಮಿನಾರ್ಗಳನ್ನ, ವರ್ಕ್ಶಾಪ್ಗಳನ್ನ ಅನುಷ್ಠಾನ ಮಾಡಬಹುದು. ಮತ್ತೆ ನಮ್ಮ ಇಲಾಖೆ ಅಥವಾ ನಮ್ಮ ವಿಶ್ವವಿದ್ಯಾನಿಲಯಗಳಿಂದ ಅಥವಾ ಸಂಶೋಧನಾ ಸಂಸ್ಥೆಗಳಿಂದ ಹೊಸ ಹೊಸ ತಾಂತ್ರಿಕತೆಗಳು ಬಂದರೆ ಆ ತಾಂತ್ರಿಕತೆ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಇವರು ಅಥವಾ ತಾಂತ್ರಿಕತೆ ಬಗ್ಗೆ ಪ್ರಾತ್ಯಕ್ಷಿತೆ ಮಾಡಲಿಕ್ಕೆ ಇವರು ಮುಂಚೂಣಿಗೆ ಬರಬಹುದು ಇವರು. ಸೊ ಈ ರೀತಿಯಾಗಿ ಸಮಗ್ರವಾಗಿ ಆ ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೀತಾರೆ, ಮುಖ್ಯ ಬೆಳೆ ಒಂದು ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ಸೇರಿಸಿಕೊಂಡು ಆ ಬೆಳೆಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡುವಂಥದ್ದು, ಉತ್ಪಾದನೆಯನ್ನು ಜಾಸ್ತಿ ಮಾಡಿದ ನಂತರ ಮಾರುಕಟ್ಟೆ ಮತ್ತು ಸಂಸ್ಕರಣೆ ಘಟಕಗಳನ್ನ ಮಾಡುವಂಥದ್ದು. ಈ ರೀತಿ ಒಟ್ಟಾರೆಯಾಗಿ ಒಂದು ಎಫ್ ಪಿ ಓ ಅಂದರೆ ನಾವು ರೈತರುಗಳು, ನಾವು ಅಧಿಕಾರಿಗಳು ಸಮಗ್ರವಾಗಿ ಚಿಂತನೆ ಮಾಡಿ ಯೋಜನೆ ರೂಪಿಸಿ ನಾವು ಅದನ್ನು ಅನುಷ್ಠಾನ ಮಾಡಬೇಕಾಗ್ತದೆ, ಆವಾಗ ಎಫ್ ಪಿ ಓ ಸಕ್ಸಸ್ ಆಗ್ತದೆ. ಸೊ ನಾವು ಯಾವುದೇ ಒಂದನ್ನು ಜಾಸ್ತಿ ಎತ್ಕೊಂಡು, ಉದಾಹರಣೆಗೆ ಇನ್ಪುಟ್ ಬಿಸ್ನೆಸ್ ಜಾಸ್ತಿ ಮಾಡುವಂಥದ್ದು ಔಟ್ಪುಟ್ ಬಿಸ್ನೆಸ್ ಮಾಡದಲ್ಲೇ ಇರುವಂಥದ್ದು, ಆವಾಗ ಎಫ್ ಪಿ ಓ ಸಕ್ಸಸ್ ಆಗೋದಿಲ್ಲ ಅದು. ಸೊ ಇನ್ಪುಟ್ ಬಿಸ್ನೆಸ್ ಇರಬೇಕು, ಜೊತೆಗೆ ಜಾಸ್ತಿ ಔಟ್ಪುಟ್ ಬಿಸ್ನೆಸ್ ಇರಬೇಕು. ಈಗೆಲ್ಲ ನಾನು ಹೇಳಿದಾಗೆ ಮಾರಾಟ ಹಂತದಲ್ಲಿ ಸುಮಾರು 20% ವೇಸ್ಟ್ ಆಗ್ತದೆ. ನಾವು 20% ಉಳಿಸಿದ್ರೆ ಸಾಕು ನಮಗೆ ದುಡ್ಡು ನಮ್ಮ ಆದಾಯ ಜಾಸ್ತಿ ಆಗ್ತದೆ. ಆ ನಿಟ್ಟಲ್ಲಿ ನಾವು ಕ್ರಮ ಕೈಗೊಳ್ಬೇಕಾಗ್ತದೆ, ಆ ನಿಟ್ಟಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ, ಆ ನಿಟ್ಟಲ್ಲಿ ನಾವು ಯೋಜನೆಗಳನ್ನ ರೂಪಣೆ ಮಾಡಬೇಕಾಗ್ತದೆ. ಆವಾಗ ಮಾತ್ರ ನಾವು ಎಫ್ ಪಿ ಒಂದು ಸಮಗ್ರವಾಗಿ ರಚನೆ ಆಗ್ತದೆ, ಸಮಗ್ರವಾಗಿ ಮತ್ತೆ ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಆ ನಿಟ್ಟಲ್ಲಿ ನಾವು ರೈತರುಗಳಿಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಆ ನಿಟ್ಟಲ್ಲಿ ರೈತರಿಗೆ ತರಬೇತಿ ಕೊಡ್ತೀವಿ, ಆ ನಿಟ್ಟಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ ನಾವು. ಇದು ಎಫ್ ಪಿ ಅಂದ್ರೆ ಇದು ಸರ್ಕಾರದ್ದಲ್ಲ, ಇದು ರೈತರದ್ದು, ರೈತರೇ ರೈತರಿಗೋಸ್ಕರ ರೈತರೇ ಮಾಡುವಂಥದ್ದು ಇದನ್ನ. ಸೊ ಅದರಿಂದ ಎಫ್ ಪಿ ಗಳು ರಚನೆ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಸೊ ನೀವು ಯಾವ ರೈತರು ಇದ್ದೀರಿ ನಮ್ಮಲ್ಲಿ, ಸೊ ನಮ್ಮ ತೋಟಗಾರಿಕೆ ಇಲಾಖೆನ ನೀವು ಅಥವಾ ಕೃಷಿ ಇಲಾಖೆಯನ್ನು ಅಥವಾ ಸಮೀಪದ ಅಭಿವೃದ್ಧಿ ಇಲಾಖೆಯಲ್ಲಿ ನೀವು ಸಂಪರ್ಕ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಸಂಪೂರ್ಣ ಮಾಹಿತಿನ ನೀಡ್ತಾರೆ. ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಅವರು ನಿಮ್ಗೆ ಯಾವ್ದಾದ್ರು ಅವರಲ್ಲಿ ಅವಕಾಶಗಳಿದೆ, ಯಾವ್ದು ಯೋಜನೆ ಅವಕಾಶ ಇದ್ರೆ ನಿಮ್ಗೆ ರಚನೆ ಮಾಡ್ಲಿಕ್ಕೂ ಸಹ ಮಾಡಿಕೊಡ್ತಾರೆ ಅವರು. ಒಳ್ಳೆದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕಾ ಬೆಳೆಗಳ ಮಾರುಕಟ್ಟೆ ಹಾಗೂ ಸಂಸ್ಕರಣೆಯಲ್ಲಿ ರೈತ ಸಹಕಾರ ಸಂಘ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ತಾಂತ್ರಿಕ ಸಹಕಾರವನ್ನು ಒದಗಿಸಿದವರು ಆರ್ಕೆ ಲೋಕೇಶ್ ಮತ್ತು ಸಿರಾಜ್ ಅಹಮದ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೋಡು ವಿ ಮಧುಸೂದನ್. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:44. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ. 6:51 ಗಾನಯಾನ. 7:45 ವಿಧಾನಮಂಡಲದಲ್ಲಿ ಇಂದು. ರಾತ್ರಿ 9:00 ಕ್ರೀಡಾಲೋಕ. ಇದರಲ್ಲಿ ರಾಜ್ಯಮಟ್ಟದ ಪ್ಯಾರಾ ಬ್ಯಾಡ್ಮಿಂಟನ್ ವಿಜೇತರೊಂದಿಗೆ ಸಂದರ್ಶನ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖ್ ಚಿನ್ನ ಮೌಲಾನಾ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಕೇಳಬಹುದು. 10:00 ರೂಪಕ. 10:30 ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ವೇಳೆಯ ಕಲಾಪದ ಸಮೀಕ್ಷೆ ದೆಹಲಿ ಕೇಂದ್ರದಿಂದ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಎಂಡಿ ಗೋಗೇರಿ ಅವರಿಂದ. 6:20 ಶುಭೋದಯ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಪ್ರಸ್ತುತಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ನಿಡ